ಶರಣಾರ್ಥಿಗಳು. ಪ್ರಾಯೋಜಿತ ಕಾರ್ಯಕ್ರಮ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ಮಾತನಾಡುವ ವಿಷಯ ವಿಶ್ವ ಮೆದುಳಿನ ಗೆಡ್ಡೆ ದಿನ. ಈ ವಿಷಯದ ಕುರಿತು ಭಾಗವಹಿಸುವ ವೈದ್ಯರು ಡಾಕ್ಟರ್ ಆಶೀರ್ವಾದ್ ಕರಿಗೌಡರ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ಬಿ ರಾಮಡಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ. ಇಂದಿನ ಸಂವಾದದಲ್ಲಿ ಮಾತನಾಡುವ ವಿಷಯ ವಿಶ್ವ ಮೆದುಳಿನ ಗೆಡ್ಡೆ ದಿನ. ನಮ್ಮೆಲ್ಲ ಕೇಳುಗರಿಗೆ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ 894 ಕಂತಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ವಿಶ್ವ ಮೆದುಳಿನ ಗೆಡ್ಡೆ ದಿನ, ಆದರೆ 8 ತಾರೀಕಿಗೆ ಇದನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಆಶೀರ್ವಾದ್ ಕರಿಗೌಡರ್, ಇವರು ಸಹಾಯಕ ಪ್ರಾಧ್ಯಾಪಕರು, ನರರೋಗ ಶಸ್ತ್ರಚಿಕಿತ್ಸಾ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಡಾಕ್ಟರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ, ಡಾಕ್ಟರ್ ಆಶೀರ್ವಾದ್ ಕರಿಗೌಡರ್ ಅವರು ಮೂಲತಃ ನರಗುಂದದವರು. ತಮ್ಮ MBBS ಪದವಿಯನ್ನು 2011 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ, ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜು ಬೆಂಗಳೂರು ಇಲ್ಲಿ ಪಡೆದರು. ಹಾಗೂ MS ಸ್ನಾತಕೋತ್ತರ ಪದವಿಯನ್ನು ಗುರು ಗೋವಿಂದ್ ಸಿಂಗ್ ಇಂದ್ರಪ್ರಸ್ಥ ವಿಶ್ವವಿದ್ಯಾಲಯ, ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ ನವದೆಹಲಿ 2016 ಪಡೆದರು. ನಂತರ MCH ಪದವಿಯನ್ನು ಮದ್ರಾಸ್ ವೈದ್ಯಕೀಯ ಕಾಲೇಜು ಚೆನ್ನೈನಲ್ಲಿ 2020 ಪಡೆದರು. ಇವರು ಈ ಹಿಂದೆ 1 ಕಾಲ ಶಿವಕೃಪಾ ಆಸ್ಪತ್ರೆ ಹುಬ್ಬಳ್ಳಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2022 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ನರರೋಗ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 1.5 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ವಿಶ್ವ ಮೆದುಳಿನ ಗೆಡ್ಡೆ ದಿನ, ಈ ಕುರಿತು ಡಾಕ್ಟರ್ ಆಶೀರ್ವಾದ್ ಕರಿಗೌಡರವರು ಒಂದೆರಡು ಮಾತನ್ನು ಹೇಳ್ತಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಈ ವಿಶ್ವ ಮೆದುಳಿನ ಗೆಡ್ಡೆ ದಿನದ ಸಂದರ್ಭದಲ್ಲಿ ಏನದು, ಇಂಥ ಒಂದು ದಿನಾಚರಣೆಯನ್ನು ಮಾಡಲಿಕ್ಕೆ ಕಾರಣ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿ ವರ್ಷ June 8 ವಿಶ್ವ ಮೆದುಳಿನ ಗೆಡ್ಡೆ ದಿನ ಎಂದು ನಾವು ಆಚರಿಸುತ್ತೇವೆ. ಅದರ ಅಂಗವಾಗಿ ಮೆದುಳಿನ ಗೆಡ್ಡೆ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಸಣ್ಣ ಪ್ರಯತ್ನ ನಾನು ಮಾಡುತ್ತಿದ್ದೇನೆ. ಮೆದುಳಿನ ಗೆಡ್ಡೆಗಳು ಅಂತ ಏನೆಂದು ತಿಳಿದುಕೊಳ್ಳೋಣ. ಮೆದುಳಿನಲ್ಲಿ ಅಸಹಜ ಜೀವಕೋಶಗಳು ರೂಪುಗೊಂಡಾಗ ಮೆದುಳಿನ ಗೆಡ್ಡೆ ಸಂಭವಿಸುತ್ತದೆ. ಗೆಡ್ಡೆಗಳಲ್ಲಿ 2 ಮುಖ್ಯ ವಿಧಗಳಿವೆ. ಮಾರಣಾಂತಿಕ ಗೆಡ್ಡೆಗಳು ಅಂದರೆ ಮ್ಯಾಲಿಗ್ನಂಟ್ ಟ್ಯೂಮರ್ಸ್, ಮತ್ತು ಹಾನಿಕಾರಕವಲ್ಲದ ಕ್ಯಾನ್ಸರ್ ಅಂದರೆ ಬಿನೈನ್ ಟ್ಯೂಮರ್ಸ್ ಅಂತ ಕರಿತೀವಿ. ಇವುಗಳನ್ನು ಮತ್ತಷ್ಟು ವರ್ಗೀಕರಿಸಬಹುದು. ಇದು ಮೆದುಳಿನೊಳಗೆ ಪ್ರಾರಂಭವಾಗುವ ಪ್ರಾಥಮಿಕ ಗೆಡ್ಡೆಗಳು ಅಂದರೆ ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಅಂತ ಕರಿತೀವಿ. ಇನ್ನೊಂದು ಸೆಕೆಂಡ್ರಿ ಗೆಡ್ಡೆಗಳು, ಇದು ಸಾಮಾನ್ಯವಾಗಿ ಮೆದುಳಿನ ಹೊರಗೆ ಇರುವ ಗೆಡ್ಡೆಗಳಿಂದ ಹರಡುತ್ತದೆ. ಅಂದರೆ ಇದನ್ನು ಮೆಟಾಸ್ಟೆಟಿಕ್ ಟ್ಯೂಮರ್ಸ್ ಎಂದು ನಾವು ಕರೆಯುತ್ತೇವೆ. ಅಂದರೆ ಶರೀರದ ಬೇರೆ ಅಂಗಗಳಿಂದ ಕ್ಯಾನ್ಸರ್ ಉತ್ಪತ್ತಿಯಾಗಿ ಅದು ಮೆದುಳಿಗೆ ಹರಡುವ ಸಾಧ್ಯತೆ ಇರುತ್ತದೆ. ಇನ್ನು ಭಾರತದಲ್ಲಿ ಸರಾಸರಿಯಾಗಿ ಪ್ರತಿ ವರ್ಷ 28,000 ರೋಗಿಗಳು ಮೆದುಳಿನ ಗಡ್ಡೆಯನ್ನು ಹೊಂದಿರುತ್ತಾರೆ. ಅದರಲ್ಲಿ ಸರಾಸರಿ 24,000 ರೋಗಿಗಳು ಮೆದುಳು ಗಡ್ಡೆಗಳಿಂದ ಮರಣ ಹೊಂದುತ್ತಾರೆ. ವಿಶ್ವದಲ್ಲಿ ಸರಾಸರಿಯಾಗಿ ಪುರುಷರಲ್ಲಿ 3.7 ಪುರುಷರಿಗೆ 100,000 ಈ ಗೆಡ್ಡೆಯನ್ನು ಈ ಗೆಡ್ಡೆ ಕಾಣಿಸಿಕೊಳ್ಳುತ್ತದೆ, ಹಾಗೂ 2.6 ಫೀಮೇಲ್ಸಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಇನ್ನು ಮೆದುಳಿನ ಗೆಡ್ಡೆಗಳ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಧೂಮಪಾನ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಧೂಮಪಾನ ಒಂದು ಕೆಟ್ಟ ಹವ್ಯಾಸ. ಧೂಮಪಾನದಿಂದ ಶರೀರದ ಯಾವುದೇ ಅಂಗದ ಕ್ಯಾನ್ಸರ್ ಹುಟ್ಟಬಹುದು, ಅದರಲ್ಲಿ ಮೆದುಳಿನ ಗೆಡ್ಡೆಯು ಒಂದು. ಎರಡನೇದಾಗಿ ವಿಕಿರಣ, ಅಂದರೆ ಉದಾಹರಣೆಗಾಗಿ ಅಣುಬಾಂಬ್. ಮೂರನೇದಾಗಿ ಅನುವಂಶಿಕತೆ. ಅನುವಂಶಿಕತೆ ಅಂದರೆ ಅಣ್ಣ ತಮ್ಮ, ಅಪ್ಪ ಅಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ ಇವರಲ್ಲಿ ಮೆದುಳಿನ ಗೆಡ್ಡೆ ಕಾಣಿಸಿಕೊಂಡರೆ ಅದು ನಮಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಉದಾಹರಣೆಗಾಗಿ ನ್ಯೂರೋಫೈಬ್ರೋಮೆಟಿಸ್ ಅಂತ ನಾವು ಕರಿತೀವಿ. ಮುಂದಿನದು ದುರ್ಬಲಗೊಂಡ ಪ್ರತಿರಕ್ಷಣಾ ವ್ಯವಸ್ಥೆ, ಅಂದರೆ ಕುಂದಿ ಹೋದ ಇಮ್ಯೂನ್ ಸಿಸ್ಟಮ್ ಅಂತ ನಾವೇನಂತ ಕರಿತೀವಿ. ರೋಗದೊಡನೆ ಹೋರಾಡುವ ಶಕ್ತಿ ಕುಂದಿದರೆ ಅದರಿಂದ ಮೆದುಳಿನ ಗೆಡ್ಡೆ ಬರುವ ಸಾಧ್ಯತೆ ಇರುತ್ತದೆ. ಅದರ ಉದಾಹರಣೆಯಾಗಿ ಲಿಂಫೋಮಾ, ಎಚ್ ಐ ವಿ ಸೋಂಕಿತರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮುಂದಿನದಾಗಿ ವಿನೈಲ್ ಕ್ಲೋರೈಡ್, ಅಂದರೆ ಪ್ಲಾಸ್ಟಿಕ್ ತಯಾರಿಸಲು ಬಳಸುವ ರಾಸಾಯನಿಕ, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಕೆಲವು ಇತರ ರಾಸಾಯನಿಕಗಳು ಪರಿಸರೀಯ ಅಂಶಗಳು ಮೆದುಳಿನ ಗೆಡ್ಡೆಗಳ ಅಪಾಯವನ್ನು ಹೆಚ್ಚಿಸುತ್ತವೆಂದು ಕೆಲವು ಅಧ್ಯಯನಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದನ್ನು ಕಡಾಖಂಡಿತವಾಗಿ ನಾವು ಹೇಳಲು ಅಸಾಧ್ಯ. ಮುಂದಿನದಾಗಿ ನಾವು ರೋಗದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆದುಳಿನ ಗೆಡ್ಡೆಯ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ಮೆದುಳಿನ ಗೆಡ್ಡೆಯ ಗಾತ್ರ ಮತ್ತು ಸ್ಥಳವನ್ನು ಅವಲಂಬಿಸಿರುತ್ತದೆ. ರೋಗ ಲಕ್ಷಣಗಳು ಮೆದುಳಿನ ಗೆಡ್ಡೆ ಎಷ್ಟು ವೇಗವಾಗಿ ಬೆಳೆಯುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದನ್ನು ಟ್ಯೂಮರ್ ಗ್ರೇಡ್ ಎಂದು ನಾವು ಕರೆಯುತ್ತೇವೆ. ಇದರಲ್ಲಿ ಹೈಗ್ರೇಡ್ ಅಂತ ಕರಿತೀವಿ, ಅಂದರೆ ಹೈಗ್ರೇಡ್ ಅಂತ ಕರಿತೀವಿ, ಅದು ಗ್ರೇಡ್ 4. ಲೋ ಗ್ರೇಡ್ ಅಂತಲೂ ಕರಿತೀವಿ, ಅದನ್ನು ಗ್ರೇಡ್ 1 ಅಂತ ಕರಿತೀವಿ. ಮೆದುಳಿನ ಗೆಡ್ಡೆಗಳಿಂದ ಉಂಟಾಗುವ ಸಾಮಾನ್ಯ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನು ಇವಾಗ ನಾನು ವಿವರಿಸುತ್ತೇನೆ. ಮೊದಲನೇದಾಗಿ ತಲೆನೋವು ಅಥವಾ ತಲೆಯಲ್ಲಿ ಒತ್ತಡವು ಬೆಳಿಗ್ಗೆ ಉಂಟಾಗಿರುತ್ತದೆ. ಅಂದರೆ ಬೆಳಿಗ್ಗೆ ಮುಂಜಾನೆ 4 ಗಂಟೆ 5 ಗಂಟೆಗೆ ತಾವು ತಲೆನೋವಿಂದ ಎದ್ದರೆ ಅದು ತಲೆನೋವು ಅತಿಯಾಗಿ ಇದ್ದರೆ ಅದು ಒಂದು ಚಿಹ್ನೆ ಆಗಿರಬಹುದು. ಆಗಾಗ್ಗೆ ಸಂಭವಿಸುವ ಮತ್ತು ಹೆಚ್ಚು ತೀವ್ರವಾಗಿ ತೋರುವ ತಲೆನೋವು ಅದು ಒಂದು ರೋಗದ ಲಕ್ಷಣ ಆಗಿರಬಹುದು. ಕೆಲವೊಮ್ಮೆ ಒತ್ತಡದ ತಲೆನೋವು, ಅಂದರೆ ಟೆನ್ಷನ್ ಹೆಡ್ಡೇಕ್ ಅಂತ ಏನು ಕರಿತೀವಿ, ಅಥವಾ ಮೈಗ್ರೇನ್ ಎಂದು ವಿವರಿಸಲಾಗುವ ತಲೆನೋವು ಕೂಡ ರೋಗದ ಲಕ್ಷಣ ಆಗಿರಬಹುದು. ವಾಕರಿಕೆ, ಅಂದರೆ ವಾಂತಿ ಬಂದ ಹಾಗೆ ಆಗುವುದು ಅಥವಾ ವಾಂತಿ ಬರುವುದು, ಅದು ಮುಂಜಾನೆ ಹೊತ್ತಲ್ಲಿ ಹೆಚ್ಚಾಗಿ ಬಂದರೆ ಅದು ಒಂದು ರೋಗದ ಲಕ್ಷಣ ಆಗಿರಬಹುದು. ದೃಷ್ಟಿ ಮಂದಾಗುವುದು, ದೃಷ್ಟಿ ಎರಡಾಗಿ ಕಾಣುವುದು, ಅಥವಾ ನಿಮ್ಮ ದೃಷ್ಟಿಯ ಬದಿಯಲ್ಲಿ, ಅಂದರೆ ಎಡಬದಿ ಅಥವಾ ಬಲಬದಿಯಲ್ಲಿ ದೃಷ್ಟಿ ಕಳೆದುಕೊಳ್ಳುವುದು ಮುಂತಾದ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೈ ಅಥವಾ ಕಾಲಿನಲ್ಲಿ ಸಂವೇದನೆ, ಅಂದರೆ ಸೆನ್ಸೇಷನ್ ಅಂತ ಏನು ಕರಿತೀವಿ, ಅಥವಾ ಚಲನೆಯನ್ನು ಕಳೆದುಕೊಳ್ಳು, ಅಂದರೆ ಪಾರ್ಶ್ವವಾಯು ಅಥವಾ ಲಕ್ವ ಅಂತ ಏನು ಹೇಳ್ತೀವಿ, ಅದು ಒಂದು ರೋಗದ ಲಕ್ಷಣ ಆಗಿರಬಹುದು. ಸಮತೋಲನದಲ್ಲಿ ತೊಂದರೆ, ಅಂದರೆ ನಡೆದಾಡುವಾಗ ಹೋಲಾಡುವುದು, ಅದು ಒಂದು ರೋಗದ ಲಕ್ಷಣ ಆಗಿರಬಹುದು. ಮಾತಿನ ಸಮಸ್ಯೆಗಳು, ಅಂದರೆ ತೊದಲುವುದು ಅಥವಾ ಮಾತು ಬಾರದೇ ಇರುವುದು, ಇದು ಕೂಡ ರೋಗದ ಲಕ್ಷಣ ಆಗಿರ್ಬೋದು. ತುಂಬ ದಣಿದ ಭಾವನೆ, ದೈನಂದಿನ ವಿಷಯಗಳಲ್ಲಿ ಗೊಂದಲ, ಅಂದರೆ ಕನ್ಫ್ಯೂಷನ್ ಅಂತ ಏನು ಕರಿತೀವಿ. ಚಿಕ್ಕ ಪುಟ್ಟ ವಿಷಯದಲ್ಲಿ, ಇವಾಗ ಕೀ ಎಲ್ಲಿಟ್ಟಿದ್ದೀವಿ ಮನೆಯಲ್ಲಿ ಅಂತ ಕೇಳಿದರೆ ಅದರಲ್ಲಿ ಕನ್ಫ್ಯೂಷನ್ ಆಗೋದು, ಇದು ದೈನಂದಿನ ವಿಷಯದಲ್ಲಿ ಕನ್ಫ್ಯೂಷನ್ ಗೊಂದಲ ಏನು ಕರಿತೀವಿ, ಇದು ಒಂದು ರೋಗದ ಲಕ್ಷಣ ಆಗಿರಬಹುದು. ಜ್ಞಾಪಕ ಶಕ್ತಿ ಸಮಸ್ಯೆಗಳು, ಅಂದರೆ ಚಿಕ್ಕ ಪುಟ್ಟ ವಿಷಯ, ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ತಿಂದ್ವಿ, ಕೀ ಎಲ್ಲಿಟ್ಟಿದ್ವಿ, ದುಡ್ಡು ಎಷ್ಟಿತ್ತು, ಎಲ್ಲಿಟ್ಟಿದ್ವಿ, ಅದೆಲ್ಲ ನಮ್ಗೆ ಸರಿಯಾಗಿ ಜ್ಞಾಪಕ ಇಲ್ಲದಿದ್ದರೆ ಅದು ಒಂದು ರೋಗದ ಲಕ್ಷಣ ಆಗಿರಬಹುದು. ಸರಳ ಆಜ್ಞೆಗಳನ್ನು ಅನುಸರಿಸುವಲ್ಲಿ ತೊಂದರೆ ಕಾಣುವುದು, ಉದಾಹರಣೆಗಾಗಿ ನೀರು ತಗೊಂಬ ಅಂದರೆ ಚಹಾ ತೊಗೊಂಬರೋದು, ಇದೆಲ್ಲ ಸರಳ ಆಜ್ಞೆಗಳು, ಚಿಕ್ಕ ಪುಟ್ಟ ಆಜ್ಞೆಗಳನ್ನು ಅನುಸರಿಸುವಲ್ಲಿ ತೊಂದರೆ ಆದರೆ ಅದೊಂದು ರೋಗದ ಲಕ್ಷಣ ಆಗಿರಬಹುದು. ವ್ಯಕ್ತಿತ್ವ ಅಥವಾ ನಡವಳಿಕೆ ಬದಲಾವಣೆಗಳು, ಉದಾಹರಣೆಗಾಗಿ ತುಂಬಾ ಕೋಪ ಮಾಡಿಕೊಳ್ಳೋದು, ತುಂಬಾ ಡಿಪ್ರೆಷನ್ಗಿರೋದು, ಎಲ್ಲಿ ಬೇಕಾದಲ್ಲಿ ಮೂತ್ರ ವಿಸರ್ಜನೆ, ಮಲವಿಸರ್ಜನೆ ಮಾಡುವುದು, ಇದೆಲ್ಲ ಒಂದು ರೋಗದ ಲಕ್ಷಣ ಆಗಿರಬಹುದು. ಮುಂದಿನದಾಗಿ ಅಪಸ್ಮಾರ ಅಥವಾ ಮೂರ್ಛೆ ರೋಗ, ಅಂದರೆ ಸಾಧಾರಣವಾಗಿ ಫಿಟ್ಸ್ ಅಂತ ಏನು ಕರಿತೀವಿ, ಅದು ಒಂದು ರೋಗದ ಲಕ್ಷಣ ಆಗಿರಬಹುದು. ಮುಂದಿನದಾಗಿ ಶ್ರವಣದ ಸಮಸ್ಯೆಗಳು, ಅಂದರೆ ಕೇಳುವುದರಲ್ಲಿ ತೊಂದರೆ ಕಾಣಿಸಿಕೊಂಡರೆ, ಇವಾಗ ನಮಗೆ ಮೆದುಳಲ್ಲಿ ಎರಡು ವಿಧವಾದ ಮೆದುಳಿದೆ, ಒಂದು ಮುಂದಿನ ಮೆದುಳು, ಒಂದು ಇನ್ನೊಂದು ಹಿಂದಿನದಾಗಿ ಚಿಕ್ಕ ಮೆದುಳು ಅಂತ ನಾವು ಕೇಳಿರಬಹುದು. ಈಗ ಚಿಕ್ಕ ಮೆದುಳು ಅಥವಾ ಹಿಮ್ಮೆದುಳಿನ ಪಕ್ಕದಲ್ಲಿ ಗಂಟಾದರೆ, ಅದು ಮೆದುಳಿನ ಗೆಡ್ಡೆ ಆದರೆ ಅದರಿಂದ ಶ್ರವಣದ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ತಲೆ ತಿರುಗುವಿಕೆ ಅಥವಾ ಪ್ರಪಂಚವೇ ತಿರುಗುತ್ತಿದೆ ಎಂಬ ಭಾವನೆ ಬಂದರೆ, ಇದು ಒಂದು ರೋಗದ ಲಕ್ಷಣ ಆಗಿರಬಹುದು. ಇದನ್ನು ಮೆಡಿಕಲ್ ಭಾಷೆಯಲ್ಲಿ ನಾವು ವರ್ಟಿಗೋ ಅಂತ ಕರಿತೀವಿ. ಇವಾಗ ಮೇಲೆ ನಾನು ಒಂದು 10-12 ರೋಗದ ಲಕ್ಷಣಗಳನ್ನು ತಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದೆಲ್ಲವೂ ರೋಗದ ಲಕ್ಷಣ ಇರಬಹುದು, ಬಟ್ ಆದರೆ ಇದೆಲ್ಲವೂ ಇದ್ದರೆ ಮೆದುಳಿನ ಗಡ್ಡೆ ಎಂದು ಭಾವಿಸುವುದು ತಪ್ಪು. ಆದ್ದರಿಂದ ತಮಗೆ ಇದು ಯಾವುದಾದರಲ್ಲೂ ಒಂದು ಅಥವಾ ಎರಡು ಅಥವಾ ಮೂರು ಸಮಸ್ಯೆ ಕಾಣಿಸಿಕೊಂಡರೆ ತಾವು ನುರಿತ ತಜ್ಞ ವೈದ್ಯರ ಕಡೆಗೆ ಹೋಗಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು. ಇವಾಗ ಮುಂದಿನದಾಗಿ ನಾವು ಡಯಾಗ್ನೋಸಿಸ್ ಅಂತ ಕರಿತೀವಿ. ಇವಾಗ ರೋಗದ ನಿರ್ಣಯ ಹೇಗೆ ಮಾಡೋದು? ಇವಾಗ ಇದೆ ನಮಗೆ ತುಂಬ ದಿನದ ಭಾವನೆ ಬರ್ಬೋದು, ಮಾತಿನ ಸಮಸ್ಯೆಗಳಿರ್ಬೋದು, ಸಮತೋಲನದಲ್ಲಿ ತೊಂದರೆ ಇರ್ಬೋದು, ಶ್ರವಣದ ಸಮಸ್ಯೆಗಳಿರ್ಬೋದು. ಸೊ ಇವಾಗ ನಾವೇನು ಮಾಡಬೇಕು? ಮುಂದೆ ನಾವು ನುರಿತ ತಜ್ಞ ವೈದ್ಯರ ಹತ್ರ ಹೋಗಬೇಕಾಗ್ತದೆ. ನುರಿತ ತಜ್ಞ ವೈದ್ಯರ ಹತ್ರ ಹೋದ ತಕ್ಷಣ ಅವರು ನಿಮಗೆ ಪರೀಕ್ಷೆ ಮಾಡ್ತಾರೆ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಏನು ಕರಿತೀವಿ ಅದನ್ನು ಮಾಡ್ತಾರೆ. ಅವರು ನಿಮ್ಮ ಇಲ್ಲ ಬೇರೆ ಬೇರೆ ವಿಧದ ಮೆಡಿಕಲ್ ಟೆಸ್ಟ್ ಇರ್ತವೆ, ಅದನ್ನು ಮಾಡ್ತಾರೆ. ಅದನ್ನು ಮಾಡಿದ ನಂತರ ವೈದ್ಯರಿಗೆ ಏನು ಸೂಕ್ತನೋ ಅಂದ ಆ ಸೂಕ್ತವಾದ ಸ್ಕ್ಯಾನು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ. ಇವಾಗ ತಲೆನೋವು ಬ್ರೈನ್ ಟ್ಯೂಮರ್ಗಾಗಿ ಸೂಕ್ತವಾದ ಸ್ಕ್ಯಾನ್ಸ್ ಇರುತ್ತವೆ. ಮೊದಲನೇದಾಗಿ MRI ಅಂತ ಕರಿತೀವಿ, ಆಮೇಲೆ CT ಸ್ಕ್ಯಾನ್ ಅಂತ ಕರಿತೀವಿ, ಆ್ಯಂಜಿಯೋಗ್ರಾಮ್ ಅಂತ ಕರಿತೀವಿ, ಪೆಟ್ CT ಅಂತ ಕರಿತೀವಿ. ಇದು MRIಯಲ್ಲಿ ನಮಗೆ ಕ್ಲಿಯರಾಗಿ ಕರೆಕ್ಟಾಗಿ ಇದು ಮೆದುಳಿನ ಗಡ್ಡೆ ಹೌದು ಅಲ್ಲವಾ ಎಂದು ತಿಳಿಯುತ್ತದೆ. ಇವಾಗ ಮೆದುಳಿನ ಗಡ್ಡೆ ಬಗ್ಗೆ ನಿಮಗೆ ಆವಾಗಲೇ ನಾನು ತಿಳಿಸಿದ್ದೇನೆ, ಒಂದು ಪ್ರಾಥಮಿಕ ಗಡ್ಡೆ, ಇನ್ನೊಂದು ಮೆಟಾಸ್ಟಾಟಿಕ್ ಗಡ್ಡೆ ಅಂತ ತಿಳಿಸಿದ್ದೇನೆ. ಇವಾಗ ಪ್ರೈಮರಿ ಗಡ್ಡೆ ಆದರೆ ಅದು ನಮಗೆ MRI ಅಷ್ಟೇ, MRIದಲ್ಲೇ ಕಾಣಿಸುತ್ತದೆ. ಇವಾಗ ಮೆಟಾಸ್ಟಾಟಿಕ್ ಗಡ್ಡೆ ಅಂದರೆ ಶರೀರದ ಬೇರೆ ಎಡೆಯಿಂದ ಬಂದಿರೋ ಒಂದು ಗಡ್ಡೆ ಏನಿರುತ್ತದೆ ಅದಕ್ಕೆ ಹೆಚ್ಚಿನ ಟೆಸ್ಟ್ಗಳನ್ನು ಮಾಡಬೇಕು. ಅದರಲ್ಲಿ ಪೆಟ್ CT ಅಂತ ಮಾಡಬೇಕಾಗ್ತದೆ, ಎದೆಯ ಸ್ಕ್ಯಾನು, ಹೊಟ್ಟೆ ಸ್ಕ್ಯಾನು, ಬೇರೆ ಎಲ್ಲ ಸ್ಕ್ಯಾನ್ಸ್ ಎಲ್ಲ ಮಾಡಬೇಕಾಗ್ತದೆ, ಅದನ್ನೆಲ್ಲ ಡಾಕ್ಟ್ರು ನಿರ್ಣಯಿಸುತ್ತಾರೆ. ಇವಾಗ ನೆಕ್ಸ್ಟು ಚಿಕಿತ್ಸೆಗೆ ಹೋಗೋಣ. ಚಿಕಿತ್ಸೆ ಅಂದರೆ ಮೊದಲನೇದಾಗಿ ಶಸ್ತ್ರಚಿಕಿತ್ಸೆ. ಇವಾಗ ಹಳೆಯ ಕಾಲದಲ್ಲಿ ತಾವು ನೋಡಿರ್ಬೋದು, ಪಿಕ್ಚರ್ನಲ್ಲೆಲ್ಲ ಸಿನಿಮಾದಲ್ಲಿ ತೋರಿಸ್ತಿದ್ರು, ಮೆದುಳಿನ ಗಂಟು ಅಥವಾ ಬ್ರೈನ್ ಟ್ಯೂಮರ್ ಇದೆ ಅಂದರೆ ಅಷ್ಟೇ ಜೀವನ ಮುಗೀತು ಅಂತಲೇ ಇತ್ತು. ಬಟ್ ಇವಾಗ ಆ ಥರ ಇಲ್ಲ. ತಂತ್ರಜ್ಞಾನದ ಪ್ರಗತಿ ಮತ್ತು ವೈದ್ಯರ ಹೆಚ್ಚಿನ ನಿಪುಣತೆ ಇರುವುದರಿಂದ ಗೆಡ್ಡೆಯ ಚಿಕಿತ್ಸೆ ಅಧಿಕ ಫಲಕಾರಿಯಾಗಿದೆ. ಇವಾಗ ಶಸ್ತ್ರಚಿಕಿತ್ಸೆಗೆ ನಾವು ವಿಧ ವಿಧವಾದ ಯಂತ್ರಗಳನ್ನು ಉಪಯೋಗ ಮಾಡುತ್ತೇವೆ. ಅದರಲ್ಲಿ ಸೂಕ್ಷ್ಮದರ್ಶಕ ಯಂತ್ರ, ಸೂಕ್ಷ್ಮದರ್ಶಕ ಯಂತ್ರ ಎಂದರೇನು? ಮೈಕ್ರೋಸ್ಕೋಪ್. ಇವಾಗ ತುಂಬಾ ಹೆಚ್ಚಿನ ಪ್ರಗತಿ ಇರುವ ಸೂಕ್ಷ್ಮದರ್ಶಕ ಅಂದರೆ ಮೈಕ್ರೋಸ್ಕೋಪ್ ನಮ್ಮಲ್ಲಿ ಉಪಲಬ್ಧವಿರುತ್ತದೆ. ಆದ್ದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ಟ್ಯೂಮರನ್ನು ತೆಗೆಯಬಹುದು. ಇನ್ನೊಂದಾಗಿ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ ಕರಿತೀವಿ. ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದರೆ ತಲೆ ಬುರುಡೆಯನ್ನು ಓಪನ್ ಮಾಡದೆ ತೆರೆಯದೇ ಸರ್ಜರಿ ಮಾಡುವುದೇ ಮಿನಿಮಲಿ ಇನ್ವೇಸಿವ್ ಸರ್ಜರಿ. ಅದಕ್ಕಾಗಿ ನಾವು ಎಂಡೋಸ್ಕೋಪನ್ನು ಯೂಸ್ ಮಾಡ್ತೀವಿ. ಎಂಡೋಸ್ಕೋಪ್ ಅಂದರೆ ಒಂದು ಸಣ್ಣ ರಂಧ್ರದಲ್ಲಿ ಸಣ್ಣ ರಂಧ್ರ ಅಥವಾ ಹೋಲ್ನಲ್ಲಿ ಎಂಡೋಸ್ಕೋಪ್ ಅಂತ ಇರುತ್ತದೆ, ಟ್ಯೂಬ್ ಥರ. ಅದನ್ನು ಒಳಗಡೆ ಹಾಕಿ ಅದರಿಂದ ಗೆಡ್ಡೆಗಳನ್ನು ತೆಗೆಯಬಹುದು. ಇದಾದ ಮೇಲೆ ನೆಕ್ಸ್ಟು ಚಿಕ್ಕ ಚಿಕ್ಕ ಗಂಟುಗಳಿಗೆ ನಾವು ಗಾಮಾ ನೈಫ್ ಅಂತಲೂ ಕೊಡುತ್ತೇವೆ. ಇದು ಒಂದು ರೇಡಿಯೇಷನ್ ಥೆರಪಿ ಒಂದು ವಿಧ. ಇದರಲ್ಲಿ ನಾವು ಚಿಕ್ಕ ಚಿಕ್ಕ ಗಂಟುಗಳನ್ನು ರೇಡಿಯೇಷನ್ ಥೆರಪಿ ಅಂದರೆ ಗಾಮಾ ನೈಫ್ ಕೊಟ್ಟು ಅದರಲ್ಲಿ ಕರಗಿಸುವ ಪ್ರಯತ್ನವನ್ನು ನಾವು ಮಾಡಬಹುದು, ಅದು ಮಾಡುತ್ತೇವೆ. ಇವಾಗ ನೆಕ್ಸ್ಟು ಶಸ್ತ್ರಚಿಕಿತ್ಸೆ ನಂತರ ನೆಕ್ಸ್ಟ್ ಏನು? ಶಸ್ತ್ರಚಿಕಿತ್ಸೆ ಆದ ನಂತರ ಗಂಟಿನ ಒಂದು ಸಣ್ಣ ತುಕುಡಿಯನ್ನು ನಾವು ಟೆಸ್ಟಿಗಾಗಿ ಕಳಿಸಬೇಕಾಗುತ್ತದೆ, ಅಂದರೆ ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ಸ್ ಅಂತ ನಾವು ಕರಿತೀವಿ. ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಅಂದರೆ ಗಂಟಿನ ವಿಧ ಯಾವುದು ಒಂದು ತಿಳಿಯೋ ಒಂದು ಟೆಸ್ಟ್ ಅದು. ಇವಾಗ ಲೋ ಗ್ರೇಡ, ಹೈ ಗ್ರೇಡ್ ಅಂತ ಅದರಲ್ಲಿ ತಿಳಿಯುತ್ತದೆ. ಇವಾಗ ಲೋ ಗ್ರೇಡ್ ಟ್ಯೂಮರ್ ಆದರೆ ಏನು? ಫಾರ್ ಎಕ್ಸಾಂಪಲ್ ಅಂದರೆ ಉದಾಹರಣೆಗಾಗಿ ಮೆನಿಂಜೋಮಾ ಅಂತ ನಾವು ಕರಿತೀವಿ. ಅದು ಫುಲ್ ಆಗಿ ಕಂಪ್ಲೀಟಾಗಿ ಅವನ್ನು ತೆಗೆದರೆ ಅದು ತಿರುಗಿ ಮರಳಿ ಬರುವ ಚಾನ್ಸ್, ಸಾಧ್ಯತೆ ತುಂಬಾ ಕಮ್ಮಿಯಾಗಿರುತ್ತದೆ. ಇವಾಗ ಹೈ ಗ್ರೇಡ್ ಟ್ಯೂಮರ್, ಹೈ ಗ್ರೇಡ್ ಟ್ಯೂಮರ್ ಅಂದರೆ ಗ್ಲಯೋಬ್ಲಾಸ್ಟೊಮಾ ಮಲ್ಟಿಫಾರ್ಮಿಯಾ ಅಂತ ಕರಿತೀವಿ, ಕೆಟ್ಟದಾಗಿರುವಂಥ ಗಂಟೆ ಅಂತ ಕರಿತೀವಿ. ಅದು ಇದ್ದರೆ ಅದಕ್ಕೆ ಹೆಚ್ಚಿನ ಟ್ರೀಟ್ಮೆಂಟ್ ನೀಡಬೇಕಾಗುತ್ತದೆ. ಆ ಹೆಚ್ಚಿನ ಟ್ರೀಟ್ಮೆಂಟಲ್ಲಿ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ. ರೇಡಿಯೋಥೆರಪಿ ಅಂದರೆ ಇವಾಗ ಸಾಧಾರಣವಾಗಿ ನಾವು ರೇಡಿಯೋಥೆರಪಿ ಅಂದ ತಕ್ಷಣ ಆಡು ಭಾಷೆಯಲ್ಲಿ ಕರೆಂಟ್ ಕೊಡ್ತಾರೆ ಅಂತ ನಾವು ಕೇಳಿರ್ತೀವಿ. ಕರೆಂಟ್ ಆದ ತಕ್ಷಣ ನಾವು ಎಲ್ಲರೂ ಭಯ ಪಟ್ಕೊಂಡು ಸಾಧಾರಣ ಕರೆಂಟು, ಸ್ವಿಚ್ ಬೋರ್ಡಲ್ಲಿರೋ ಕರೆಂಟು ಅಂತೆಲ್ಲ ತಿಳ್ಕೊಂಡು ಎಷ್ಟೊಂದು ಜನ ನಾನು ಹಾಸ್ಪಿಟಲ್ ಬಂದಿರೋ ನಾನು ನೋಡಿದ್ದೇನೆ. ಇದು ಬೇರೆ, ಆ ಥರದ ಕರೆಂಟ್ ಅಲ್ಲ. ಕರೆಂಟ್ ಅಂದರೆ ವಿಕಿರಣ ಥೆರಪಿಯನ್ನು ನಾವು ಕೊಡ್ತೀವಿ. ಸೊ ಇದರಿಂದ ಕೆಟ್ಟು ಗಂಟಿನ ಉಳಿದಿರುವ ಜೀವಕೋಶಗಳನ್ನು ನಾವು ಸುಟ್ಟು ಹಾಕಬಹುದು. ಕೀಮೋಥೆರಪಿಯಿಂದನೂ ಜೀವಕೋಶಗಳು, ಕೆಟ್ಟು ಗಂಟಿನ ಜೀವಕೋಶಗಳು ಏನು ಉಳಿದುಕೊಂಡಿರ್ತವೆ ಅದನ್ನು ನಾವು ಸಾಯಿಸಬಹುದು. ಹೀಗಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಈಗ ರೋಗದ ಮುನ್ನರಿವು ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮುನ್ನರಿವು ಅಂದರೆ ಪ್ರೊಗ್ನೋಸಿಸ್. ಅಂದರೆ ಪ್ರೊಗ್ನೋಸಿಸ್ ಅಂದರೆ ಇವಾಗ ಆಪರೇಷನ್ ಆಯಿತು, ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ, ರೇಡಿಯೋಥೆರಪಿ ತೊಗೊಂಡಿದ್ದೀವಿ, ಕೀಮೋಥೆರಪಿ ತೊಗೊಂಡಿದ್ವಿ, ಮುಂದೇನು, ಓಕೆ ಎಷ್ಟು ದಿನ ನಾವು ಈ ಗೆಡ್ಡೆ ಇಲ್ಲಾರದೆ ಬದುಕಬಹುದು ಅನ್ನೋ ಪ್ರಶ್ನೆ ಎಲ್ರಿಗೂ ಬಂದೇ ಬರೋದು ಸಹಜ. ಅದರಲ್ಲಿ ಇವಾಗ ನಾವು ಎರಡು ವಿಧವಾಗಿ ವಿಂಗಡಿಸಬಹುದು, ಕೆಟ್ಟ ಗಂಟು ಆಮೇಲೆ ಸಾಧಾರಣ ಗಂಟು. ಕೆಟ್ಟು ಗಂಟು ಅಂದರೆ ಹೈ ಗ್ರೇಡ್ ಟ್ಯೂಮರ್ ಅಂತ ಏನಂತ ಕರಿತೀವಿ ನಾವು. ಅದು ಹೆಚ್ಚಂದರೆ ಎಲ್ಲ ಟ್ರೀಟ್ಮೆಂಟು, ಈವನ್ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಕೀಮೋಥೆರಪಿ ಎಲ್ಲ ಮಾಡಿಸಾದ್ಮೇಲೂ 6 ತಿಂಗಳಿಂದ 1 ವರ್ಷ ಬದುಕೋ ಸಾಧ್ಯತೆ ಇರುತ್ತದೆ. ಇದು ಸ್ಟಡೀಸ್ ಪ್ರಕಾರ, ಅಂದರೆ ಅಧ್ಯಯನದ ಪ್ರಕಾರ. ಹಾಗಂತ ಪ್ರತಿಯೊಬ್ಬರಿಗೂ ಕೆಟ್ಟ ಗಂಟಿರೋರೆಲ್ಲ 6 ತಿಂಗಳೇ ಬದುಕ್ತಾರೆ ಅಥವಾ ಒಂದೇ ವರ್ಷ ಬದುಕ್ತಾರೆ ಅಂತಿಲ್ಲ, 4 ವರ್ಷ 5 ವರ್ಷ ಬದುಕಿರೋ ಉದಾಹರಣೆಗಳು ಇವೆ. ಆದ್ದರಿಂದ ಕೆಟ್ಟುಗಂಟು ಅಂದ ತಕ್ಷಣ ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಳದೆ ಬಿಡುವುದು ತಪ್ಪು. ನೆಕ್ಸ್ಟು ಸಾಧಾರಣ ಗಡ್ಡೆ. ಸಾಧಾರಣ ಗಡ್ಡೆ ಅಂದರೆ ನಾವು ಅದನ್ನು ಕಂಪ್ಲೀಟಾಗಿ ತೆಗೆದು ಕಂಪ್ಲೀಟ್ ಅಂದರೆ ಏನು ಉಳಿಯದ ಹಾಗೆ ಜೀವಕೋಶಗಳು ಗಂಟಿನ ಜೀವಕೋಶಗಳು ಉಳಿಯದ ಹಾಗೆ ತೆಗಿತೀವಿ. ತೆಗೆದ ತಕ್ಷಣ ಅವರು ಸಾಧಾರಣವಾಗಿ ಸಹಜವಾಗಿ ಜೀವನ ನಡೆಸಬಹುದು. ಆದ್ದರಿಂದ ತಾವೆಲ್ಲರೂ ನಾ ಹೇಳಿದ ರೋಗ ಲಕ್ಷಣಗಳು ಅಥವಾ ತಮಗೆ ಬೇರೆ ಏನಾದರೂ ತೊಂದರೆ ಇದ್ದರೆ ನುರಿತ ತಜ್ಞ ವೈದ್ಯರನ್ನು ಕಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಆದ್ದರಿಂದ ತಾವು ರೋಗದ ಯಾವುದೇ ಲಕ್ಷಣ ಕಂಡರೂ ಅದನ್ನು ವೇಟ್ ಮಾಡಿ ಟೈಮ್ ವೇಸ್ಟ್ ಮಾಡಬಾರದು. ಧನ್ಯವಾದಗಳು. ಒಳ್ಳೆಯದು ಡಾಕ್ಟರ್ ಆಶೀರ್ವಾದ್ ಕರಿಗೌಡರವರೇ. ಈ ಮೆದುಳಿನ ಗೆಡ್ಡೆ ಯಾವ್ಯಾವ ಕಾರಣಕ್ಕಾಗಿ ಬರ್ತವು, ಹೇಗೆ ಬರ್ತವು, ಮತ್ತು ಲಕ್ಷಣಗಳು ಏನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ರಿ. ಈಗ ನಮ್ಮ ಕೇಳುಗರು ಪ್ರಶ್ನೆಯನ್ನು ಕೇಳ್ಬೋದು. ಫೋನ್ ಸಂಖ್ಯೆ ಒಂದು ಸಲ ಹೇಳ್ತೇನೆ, 244-344-14. ಇನ್ನೊಂದು 244-344-15. ಮತ್ತೊಂದು 244-344-16. ಈ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಈಗ ಮೊದಲೇ ಕರೆ ಬಂದಿದೆ, ನೋಡೋಣ. ಹಲೋ. ಹಲೋ. ಹಾಂ, ನಿಮ್ಮ ಹೆಸರು? ನಿಮ್ಮ ಹೆಸರು? ಪ್ರಶ್ನೆ ಕೇಳಿ ಭೀಮಪ್ಪ. ಸರ್, ಮೆದುಳಿನ ಗಡ್ಡೆ ಮೆದುಳಿನ ಒಳಗಡೆ ಅಷ್ಟೇ ಬರುತ್ತದೆ, ಹೊರಗಡೆ ಬರಲ್ಲ. ಬಟ್ ಹೊರಗಡೆಯಿಂದ ಬರೋ ಗಡ್ಡೆ ಮೆದುಳಿನ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ. ಈಗ ಹೇಳ್ತಾ ಇದ್ರಿ, ಇದ್ರ ಗೆಡ್ಡೆಗಳಲ್ಲಿ ಬೇರೆ ಬೇರೆ ವಿಧಗಳು ಇರ್ತಾವ? ಹೌದು ಸರ್, ಬೇರೆ ಬೇರೆ ವಿಧಗಳಿರುತ್ತವೆ. ಅದೇ ನಾ ಆವಾಗಲೇ ಹೇಳಿದ ಹಾಗೆ ಮಾರಣಾಂತಿಕ ಗೆಡ್ಡೆಗಳು ಹಾಗೂ ಹಾನಿಕಾರಕವಲ್ಲದ ಗೆಡ್ಡೆಗಳು, ಅಂದರೆ ಬಿನೈನ್ ಟ್ಯೂಮರ್ಸ್, ಮ್ಯಾಲಿನೆಂಟ್ ಟ್ಯೂಮರ್ಸ್ ಅಂತ ಕರಿತೀವಿ. ಅದರಲ್ಲಿ ಎಷ್ಟೊಂದು ವಿಧಗಳಿವೆ. ಚಿಕ್ಕ ಮಕ್ಕಳಲ್ಲಿರೋ ಬೇರೆ ಗೆಡ್ಡೆನೇ ಬೇರೆ, ದೊಡ್ಡವರಲ್ಲಿ ಬರೋ ಗೆಡ್ಡೆನೇ ಬೇರೆ. ಮತ್ತೆ ಮಾತಾಡೋಣ. ಈಗ ಒಂದು ಕರೆ ಇದೆ. ಹಲೋ. ಹಲೋ. ಹಾಂ, ನಮಸ್ತೆ. ತಮ್ಮ ಹೆಸರು? ನಾವು ಮುಧೋಳ ತಾಲೂಕು ಮುಧೋಳ ತಾಲೂಕದಿಂದ ಮಲ್ಲಪ್ಪ ಅಂತ ಮಾತಾಡೋದು ರೀ. ಹ್ಞೂ, ಪ್ರಶ್ನೆ ಕೇಳಿ ಮಲ್ಲಪ್ಪ. ನಿದ್ದೆ ಪ್ರಾಬ್ಲಮ್ ಭಾಳ ಇದೆ ರೀ, ಸರಿಯಾಗಿ ನಿದ್ದೆ ಆಗ್ತದಲ್ರಿ. ಓಕೆ. ಹಾಂ, ಬೇರೆ ಏನಾದ್ರು ತೊಂದರೆ ಆಗುತ್ತಾ ಸರ್ ತಮ್ಗೆ? ಇದಕ್ಕೇನಾದ್ರೂ ತೊಂದರೆ ಇರ್ಬೋದಾ ಸರ್? ಬೇರೆ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಬೇರೆ ಏನೇ ಇಲ್ಲ ರೀ, ನಿದ್ದೆ ಹತ್ತಲಾರ ಕಂಗಾಲ ಅಂಗಯ್ಯ ಕಣ್ಣ ಊರಿತವ್ರಿ. ಓಕೆ ಸರ್, ಬರೀ ನಿದ್ದೆ ಅಷ್ಟೇ ಬರಲ್ಲ ಅಂತಂದ್ರೆ ಅದು ಮೆದುಳಿನ ಗೆಡ್ಡೆಗಳ ಸಂಕೇತ ಆಗದೇ ಇರಬಹುದು. ಓಕೆ. ತಲೆನೋವು, ವಾಂತಿ, ಅದು ಅಪಸ್ಮಾರ, ಅದೇನು ಬರುತ್ತಾ ನಿಮ್ಗೆ? ಅದೇನೂ ಇಲ್ಲ ರೀ. ಅದೇನಿಲ್ಲ ಅಂದ್ರೆ ನೀವು ಹೆದರೋದೇನು ಬೇಕಾಗಿಲ್ಲ. ಆದರೂ ನುರಿತ ತಜ್ಞ ವೈದ್ಯರ ಹತ್ರ ಒಂದ್ಸರ್ತಿ ನೀವು ಭೇಟಿ ನೋಡೋದು ಒಳ್ಳೇದು. ಒಟ್ಟ ನಿದ್ದೆ ಆಗ್ತಂಗಿಲ್ಲ ನೋಡ್ರಿ. ಹಾಂ, ಅದೇನು, ಅದು ಒಂದೊಂದು ಸರ್ತಿ ಬೇರೆ ಟೆನ್ಷನ್ನು ಅದರಿಂದನೂ ಆ ಥರ ಆಗ್ಬೋದು. ಸೊ ನೀವು ಬರೀ ನಿದ್ದೆ ಅಷ್ಟೇ ಬರಲ್ಲ ಅಂತ ನೀವು ವರಿ ಮಾಡೋದಂಥದ್ದೇನಿಲ್ಲ. ಬಟ್ ಒಂದು ಸರ್ತಿ ನೀವು ನುರಿತ ತಜ್ಞ ವೈದ್ಯರು ಒಂದು ಸರ್ತಿ ಕಂಡ್ಕೊಳ್ಬೇಕಾಗ್ತದೆ. ಹಾಂ, ಚಿಂತೆ ಇದ್ದರೂ ಬರಲ್ಲ, ಒಂದೊಂದು ಟೈಮ್ ನಿದ್ದೆ ಬರಲ್ಲ. ಹಾಂ, ಅದಕ್ಕೆ ಒಂದು ಸ್ವಲ್ಪ ಡಾಕ್ಟ್ರನ್ನ ಭೇಟಿಯಾಗಿ ನಿಮ್ಮ ಪೂರ್ತಿ ಲಕ್ಷಣಗಳನ್ನು ಹೇಳಿದರೆ ಹೇಳ್ತಾರೆ ಅನಿಸುತ್ತೆ. ಅಲ್ಲಿ ನಿಮ್ಮಲ್ಲಿ ಬಂದ್ರೆ ನಡೀತೈತೇನ್ರಿ? ಹಾಂ, ನಡೀತೈತೆ ರೀ. ನಿಮ್ಗೆ ಎಲ್ಲ ಅನುಕೂಲ ಆಗ್ತದೆ ಅಲ್ಲಿ ಬರ್ಬೋದು, ತೊಂದರೆ ಇಲ್ಲ. ಎಸ್ ಟಿ ಎಮ್ ದವಾಖಾನೆ ರೀ? ಹೌದು, ಎಸ್ ಟಿ ಎಮ್ ದವಾಖಾನೆ ಧಾರವಾಡ ರೀ? ಹೌದು ರೀ, ಧಾರವಾಡ. ಆಯ್ತು ಅವ್ರ ಸಾಹೇಬ್ರ, ಬಂದು ಭೇಟಿ ಆಗ್ತೇನೆ. ಹೌದು, ನಮಸ್ಕಾರ. ಹಲೋ. ಹಲೋ. ಹಾಂ ಹೇಳಿ ಸರ್. ಹಾವೇರಿಂದ ನಾವು ಶಿವರಾಜ್ ಅಂತ ಮಾತಾಡೋದು. ಕೇಳಿ, ಪ್ರಶ್ನೆ ಕೇಳಿ ಸರ್. ಇದು ಈಗ ಸಣ್ಣ ಏಜ್ ಅಲ್ಲೂ ಆಗ್ಬಹುದಾ, ಅಂದ್ರೆ ಚಿಕ್ಕ ಮಕ್ಕಳು ಇರ್ತಲ್ಲ ಅಂತ ಮಕ್ಕಳಲ್ಲೂ ಆಗ್ಬಹುದಾ ಸರ್? ಹಾ, ಆಗ್ಬಹುದು ಸರ್. ಇದು ಚಿಕ್ಕ ಮಕ್ಕಳಿಂದ, ಹುಟ್ಟಿದ ಮಕ್ಕಳಿಂದ ಹಿಡ್ಕೊಂಡು ಇಳಿ ವಯಸ್ಸಿನವರಿಗೆ ಯಾರಿಗಾದ್ರೂ ಆಗ್ಬಹುದು ಟ್ಯೂಮರ್ ಸರ್. ಚಿಕ್ಕ ಮಕ್ಕಳಿಗೆ ಏನು ಈಗ ಧೂಮಪಾನ ಮಾಡುತ್ತಿರಲಿಲ್ಲ, ಆದ್ರೂ ಕೂಡ ಅಂತವ್ರಿಗೆ ಆಗೋ ಚಾನ್ಸಸ್ ಹೆಂಗೆ ಇರ್ತದೆ ಸರ್? ಏನಕ್ಕೆ, ಯಾವ ರೀಸನ್ ಆಗಿರ್ಬೋದು ಸರ್, ಯಾಕೆ ಆಗ್ಬೋದು? ಹಾ, ಚಿಕ್ಕ ಮಕ್ಕಳಲ್ಲಿ ಅದು ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತೀವಿ. ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಆಗೋ ಚಾನ್ಸ್ ಸಾಧ್ಯತೆ ಇರುತ್ತದೆ. ಅವ್ರಿಗೂ ಕೂಡ ಸಿಂಪ್ಟಮ್ಸ್ ಎಲ್ಲ ಸೇಮ್ ಇರ್ತದ ಹೆಂಗೆ ಸರ್? ಅವ್ರು ಸಣ್ಣ ಮಕ್ಳು ಹೆಂಗ್ ಗೊತ್ತಿಡಿಯೋದು ಸರ್? ಹಾ, ಸಣ್ಣ ಮಕ್ಕಳಿಗೆ ಇವಾಗ ಈಗ ನೀವು ಹುಟ್ಟಿದ ಮಕ್ಕಳು ಏನಿರ್ತಲ್ಲ, ಅವರು ತಲೆ ಜಾಸ್ತಿ ದೊಡ್ಡದಾಗೋದು, ಕಣ್ಣು ಕೆಳಗಡೆ ಬಾಗೋದು, ಇವೆಲ್ಲ ಸಿಂಪ್ಟಮ್ಸ್ ಬರ್ತೈತೆ ಅವ್ರಿಗೆ. ವಾಂತಿ, ಸರಿಯಾಗಿ ಹಾಲು ಕುಡಿಯಲ್ಲ, ಇದೆಲ್ಲ ತೊಂದರೆ ಕಾಣಿಸ್ಕೋಬಹುದು. ರೈಟ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ರಾಮಡಿಗಿ ಸರ್ಗೆ ಹಾಗೂ ಡಾಕ್ಟರ್ಗೆ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಈಗ ಅಪಸ್ಮರ ಅಂದ್ರಲ್ಲ, ಅದು ಯಾವ ತರ ಆಗತ್ತೆ, ಏನು ಅದ್ರ ಬಗ್ಗೆ ವಿವರಣೆ ಹೇಳ್ತಾರೆ ಸರ್? ಹಾ ಸರ್, ಅದು ಅಪಸ್ಮಾರ ಅಂತ ನೀವು ಸಾಧಾರಣವಾಗಿ ಕೇಳಿರ್ಬೋದು, ಫಿಟ್ಸ್ ಅಂತ ನೀವು ನೋಡಿರ್ಬೋದಲ್ಲ. ಅಪಸ್ಮಾರ ಬರ್ತೈತೆ ಹೆಂಗ ಅಂತ? ಇಲ್ಲ ಸರ್, ಅಪಸ್ಮಾರ ಬರಕ ಮೆದುಳಿನ ಗೆಡ್ಡೆ ಒಂದೇ ಕಾರಣ ಅಲ್ಲ. ಅಪಸ್ಮಾರ ಹುಟ್ಟಿದ ತಕ್ಷಣ ತಲೆಗೆ ಏನಾರ ತಲೆಗೆ ಪೆಟ್ ಬಿದ್ರೆ ಬರ್ಬೋದು. ಒಬ್ಬೊಬ್ಬರಿಗೆ ಹುಟ್ಟಿದ ತಕ್ಷಣ ಮೆದುಳಿನಲ್ಲಿ ಪ್ರಾಬ್ಲಮ್ ಇದ್ರೂ ಬರ್ಬೋದು, ಮೆದುಳಿನ ಗೆಡ್ಡೆ ಇದ್ರೂ ಬರ್ಬೋದು. ಸೊ ಅದು ಮೆದುಳಿನ ಗೆಡ್ಡೆ ಒಂದೇ ಕಾರಣ ಅಲ್ಲ. ಅದಕ್ಕೆ ಪರಿಹಾರ ಏನೈತ್ರಿ ನಿಮ್ಮ ಹಾಸ್ಪಿಟಲ್ನಲ್ಲಿ ಸರ್? ಹಾಂ, ಅಪಸ್ಮಾರಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ರೀ, ಒಂದು ಗುಳಿಗೆ ಕೊಡ್ಬೋದು, ಮಾತ್ರೆ ಕೊಡ್ಬೋದು, ಇಲ್ಲಾಂದ್ರೆ ಅದು ಶಸ್ತ್ರಚಿಕಿತ್ಸೆನೂ ಮಾಡಿಸ್ಕೋಬೋದು ರೀ ಅದು ನೋಡಿಕೊಂಡು. ಹ್ಞೂ ರೀ. ಮತ್ತು ಈಗ ಈ ಗಡ್ಡೆ ಅಂದ್ರಲ್ಲ ಸರ್, ಅದ್ರ ಬಗ್ಗೆ ಹೇಳ್ತೀರೇನು? ಹಾಂ, ಅದ ಹೇಳಿದ್ವಿ, ಆದ್ರೂ ಒಂದೇ ಎರಡು ಮಾತಲ್ಲಿ ಹೇಳ್ತೇನೆ ನಾನು ಸ್ವಲ್ಪ ಅದ್ರ ಬಗ್ಗೆ ವಿಸ್ತಾರ ಎಲ್ಲ ಕೇಳೋದ್ರಿ ಸಮಂತ್ ಸರ್. ರಮಣಿ ಸರ್, ಆಯ್ತು ಆಯ್ತು, ಒಂದೆರಡು ಮಾತಲ್ಲಿ, ಯಾಕಂದ್ರೆ ಮುಂದಿನ ಕರೆಗೂ ಹೋಗ್ಬೇಕಾಗುತ್ತೆ ನಾವು. ಅದ್ರ ಬಗ್ಗೆ ಒಟ್ಟು ಹೇಳಿಬಿಡಿ ಸರ್. ಹಾಂ, ಅದ ಮೆದುಳಿನ ಗೆಡ್ಡೆ ಅಂದ್ರೆ ಅದು ನೀವು ಅದು ಅದ್ರ ರೋಗ ಲಕ್ಷಣಗಳು ತಲೆನೋವು ಇರ್ತಾವೆ, ವಾಂತಿ, ದೃಷ್ಟಿ ಕಮ್ಮಿ ಆಗೋದು, ಅಪಸ್ಮಾರ ಬರೋದು, ಲಕ್ವ ಹೊಡೆದಂಗಾಗೋದು, ಕಿವಿ ಕೇಳೋ ತೊಂದರೆ, ಇದೆಲ್ಲ ಕಾಣಿಸ್ಕೋಬಹುದು. ಇದೆಲ್ಲ ನಿಮ್ಗೆ ಏನಾರ ತೊಂದರೆ ಇದ್ರೆ ನುರಿತ ತಜ್ಞ ವೈದ್ಯರ ಹತ್ರ ಭೇಟಿ ಕೊಡ್ಬೇಕಾಗ್ತದೆ ರೀ. ಅಲ್ಲ ಸರ್, ನಮ್ಗೆ ತೊಂದರೆ ಇಲ್ಲ, ಕೇಳೋರಿಗೆ ಅನುಕೂಲ ಅಲ್ಲ ಅಂತ ನಾ ಕೇಳಾಕ ಕೇಳೋಗ್ರಿ. ಉದಯ ಟೇಲರ್, ನೀವು ನರಗುಂದಾರಿ ಸರ್, ನರಗುಂದ ತಾಲೂಕ್ ನಾವಣ ಸಿರೋಳ ಗ್ರಾಮದಾವ ಕೇಳೋಗ. ಹೌದು, ಅದಕ್ಕೆ ಕೇಳಾಕತ್ತೇನಿ ಸರ್, ಅದಕ್ಕೆ ವಿಸ್ತಾರವಾಗಿ ಹೇಳಿ. ಆಯ್ತು ಶಿವರಾಜ್, ಥ್ಯಾಂಕ್ ಯು. ಅದಕ್ಕೆ ಹಲೋ, ನಮಸ್ತೆ ರೀ. ನಮಸ್ತೆ, ತಮ್ಮ ಹೆಸರು? ಶಿವಲಿಂಗಯ್ಯ ಹಿರೇಮಠ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕುಡಿಂದ ಮಾತಾಡಿದ್ರಿ. ಪ್ರಶ್ನೆ ಕೇಳಿ ಶಿವಲಿಂಗ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ಕಾರ ಸರ್, ಹೇಳ್ರಿ ಸರ್. ಸರ್, ನನ್ನ ಪ್ರಶ್ನೆ ಅಂದ್ರೆ ರೀ, ಮೆದುಳಿನ ಗಡ್ಡೆ ಆಗಕ್ಕೆ ಏನು ಪ್ರಮುಖವಾದಂಥ ಕಾರಣ ಅಂತ ಕೇಳಬೇಕಾಯ್ತು ಒಂದು ಪ್ರಶ್ನೆ ರೀ. ಹಾಂ, ಕಾರಣಗಳಂದರೆ ಒಂದು ಧೂಮಪಾನ, ವಿಕಿರಣ, ಅನುವಂಶಿಕತೆ, ದುರ್ಬಲಗೊಂಡ ಪ್ರತಿರಕ್ಷಣಾ ಸಂಸ್ಥೆ ವ್ಯವಸ್ಥೆ ಅಂದರೆ ಇಮ್ಯೂನ್ ಸಿಸ್ಟಮು, ವಿನೈಲ್ ಕ್ಲೋರೈಡ್, ಪೆಟ್ರೋಲಿಯಂ ಉತ್ಪಾದನೆಗಳು, ಇವೆಲ್ಲ ಒಂದು ಕಾರಣಗಳು. ತಲೆನೋವು, ವಾಂತಿ, ದೃಷ್ಟಿ ಮಂದಾಗುವುದು, ಕಿವಿ ಕೇಳೋ ತೊಂದರೆ, ಸಮತೋಲನದಲ್ಲಿ ತೊಂದರೆ, ಇದೆಲ್ಲ ಆಗ್ಬೋದು. ಶೈಲಿ ಬರದೇ ಇರೋ ತರ ನೀವು ತಡೆಯಕ್ಕೆ ಏನಾಗಲ್ಲ. ಈಗ ತಡೆಯಬಹುದಾದಂತ ಪ್ರಯತ್ನ ಅಂದ್ರೆ ನೀವು ಧೂಮಪಾನ ಮಾಡೋದನ್ನ ತಡಿಬಹುದು, ವಿಕಿರಣದಿಂದ ದೂರ ಇರಬಹುದು, ಚೆನ್ನಾಗಿ ಒಳ್ಳೆ ಆಹಾರ ತೊಗೊಳೋದ್ರಿಂದ ನಿಮ್ದು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಅಂದರೆ ಪ್ರತಿರಕ್ಷಣಾ ವ್ಯವಸ್ಥೆ ಚೆನ್ನಾಗಿರುತ್ತೆ, ಆಮೇಲೆ ಪ್ಲಾಸ್ಟಿಕ್ ಬಳಸದೇ ಇರೋದು, ಇದನ್ನೆಲ್ಲ ತಡೆಗಟ್ಟುವ ಒಂದು ಪ್ರಯತ್ನ. ಥ್ಯಾಂಕ್ಸ್ ಸರ್, ಮಾಹಿತಿಗೆ ಧನ್ಯವಾದ. ಧನ್ಯವಾದ. ಈಗ ಅವನು ಅನುವಂಶಿಕವಾಗಿ ಅಣ್ಣನಿಂದ, ಅಪ್ಪನಿಂದ, ಅವನಿಂದ ಈ ರೀತಿ ಬಂತು ಅಂತೇಳಂದರೆ ಅದೇನು ತೊಂದರೆನಾ ಅಥವಾ ಅದಕ್ಕೇನು ಹೆದರಬೇಕಾಗಿಲ್ಲ, ಹಂಗೇನು ರೈತು ಹೇಗೆ? ಸರ್, ಎಲ್ಲ ಅನುವಂಶಿಕ ಗಂಟುಗಳಿಗೂ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಎಷ್ಟೊಂದು ಟ್ಯೂಮರ್ಸು ಗಂಟುಗಳನ್ನು ನಾವು ಆಪರೇಷನಿಂದ ತೆಗಿಬಹುದು. ಓಕೆ, ಈಗ ಒಂದು ಕರೆ ಇದೆ ನೋಡೋಣ. ಹಾಂ, ಈಗ ಕರೆ, ಈಗ ಮೊಬೈಲ್ ಬಳಸ್ತಾ ಇದ್ದೀವಿ ಹೆಚ್ಚು ಕಡಿಮೆ, ಸಣ್ಣ ಮಕ್ಕಳಿಂದ ಎಲ್ಲರೂ ಕೂಡ ಆನ್ಲೈನಲ್ಲಿ ಬಂದು ಇದು ಮಾಡ್ತಾ ಇರ್ತಾರೆ, ಮತ್ತು ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಚಾಟ್ ಮಾಡ್ತಾ ಇರ್ತಾರೆ, ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ? ಸರ್, ಮೊಬೈಲ್ ಫೋನ್ ಯೂಸ್ ಮಾಡೋದ್ರಿಂದ ಮೆದುಳಿನ ಗೆಡ್ಡೆ ಬರುತ್ತದೆಂದು ಇನ್ನೂ ದೃಢವಾಗಿ ಕನ್ಫರ್ಮೇಶನ್ ಇಲ್ಲ. ಅದರಿಂದ ಬರೋ ರೇಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ಬಟ್ ಮೆದುಳಿನ ಗೆಡ್ಡೆ ಕಾರಣ ಅಯನೈಸಿಂಗ್ ರೇಡಿಯೇಷನ್. ಸೊ ಮೋಸ್ಟ್ಲಿ ರಿಲೇಷನ್ ಇರೋದು ಕಮ್ಮಿ. ಓಕೆ, ಈಗ ಒಂದು ಕರೆ. ಹಲೋ ಹಲೋ ಹಲೋ, ಹೇಳಿ, ಪ್ರಶ್ನೆ ಕೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಶಾಂತವರಿ. ಪ್ರಶ್ನೆ ಕೇಳಿ ಶಾಂತವ. ನಿಮ್ಮ ಹೆಸರು? ಸದಲಪ್ಪ. ಏನ್ ಹೆಸರು? ಪ್ರಶ್ನೆ ಕೇಳಿ. ಚಲೋ ಪ್ರಶ್ನೆ ರೀ, ನಮ್ಮ ತಲೆ ಒಳಗ ಸ್ವಲ್ಪ ಅಕ್ಕಿ ಆದ್ರಿ, ನಿದ್ದೆ ಏನು ಪೆಟ್ಟಾಗಿದೆ? ಪೆಟ್ಟಾಗಿತ್ತ ತಲೆಗೆ? ನಿದ್ದೆ ಹತ್ತಲ್ಲ, ನಿದ್ದೆ ಬರಲ್ಲ ಅಂದ್ರೆ ಅದು ಮೆದುಳಿನ ಗಡ್ಡೆ ರೋಗ ಲಕ್ಷಣ ಸಾಧಾರಣವಾಗಿ ಆಗಿರೋದಿಲ್ಲ. ಓಕೆ, ಸೊ ಹಂಗಿರೋದ್ರಿಂದ ನೀವು ಅಕ್ಕಪಕ್ಕದಲ್ಲಿ ನುರಿತ ತಜ್ಞ ವೈದ್ಯರಿಗೆ ಒಂದ್ಸರ್ತಿ ಭೇಟಿ ನೀಡೋದು ಒಳ್ಳೇದು. ಕಣ್ಣಿನ ತೊಂದರೆ ಇರುವಾಗ್ಲೂ ಈ ತರ ನಿದ್ದೆ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತದೆ. ಬೇರೆ ಏನಂದ್ರೆ ಅನುಭವಸ್ಥರು ಹೇಳುವಂಥದ್ದು, ಕಾಲಿಗೆ ಎಣ್ಣೆ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು ಬಿಸಿನೀರು ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ತೊಳ್ಕೊಂಡು ಮಲ್ಕೊಳ್ಳೋದ್ರಿಂದ ನಿದ್ದೆ ಬರುತ್ತಂತಾರೆ. ತಲೆಗೆ ಸರಿಯಾಗಿ ಕೊಬ್ಬರಿ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡ್ಕೋಬೇಕು, ಈ ರೀತಿ ಮಾಡೋದ್ರಿಂದ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಮಾಡಿ. ನಮಸ್ತೆ. ಹಲೋ. ಕಟ್ ಆಯಿತು. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರವೀಂದ್ರ ನ್ಯಾಮತಿ ಅಂತ ಸರ್. ನಮ್ದು ಹಿರೇಕೆರೆ ತಾಲೂಕು. ಹಾಂ, ಪ್ರಶ್ನೆ ಕೇಳಿ ರವೀಂದ್ರ. ನಮಗೆ ತಲೆನೋವು ಜಾಸ್ತಿ ಬರ್ತಾ ಇದೆ ಸರ್, ಅದಕ್ಕೆ. ಓಕೆ, ತಮಗೆ ತಲೆನೋವು ಯಾವ ಟೈಮಲ್ಲಿ ಜಾಸ್ತಿ ಬರುತ್ತದು? ಈ ಶೀತದ ಏನು ತಿಂದ್ರೆ ತಣ್ಣೀರು ಕುಡಿದ್ರೆ ಬರ್ತದ್ರಿ. ಈ ಅರ್ಧಲಿ ಸಲುವಾಗಿ ನಾವು ಬಿಸಿನೀರು ಕುಡಿತಾ ಇದ್ದೇವೆ ಸರ್. ಹಂಗಾಗಿ ನಮಗೆ ಮತ್ತು ಯಾವಾಗ ಒಂದ್ಸಲ ಶೀತ ಅಟ್ಯಾಕ್ ಆಗ್ತದೆ. ಇದಕ್ಕೆ ನಿಮ್ಗೆ ಶೀತ ಬಂದ್ರೆ ಮಾತ್ರ ತಲೆನೋವು ಬರುತ್ತಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿದಿನ ತಲೆನೋವೇನಿರಲ್ಲ? ಇರುತ್ತಲ್ಲ, ಈ ನೀರು ಕುಡಿದ್ರೆ, ತಣ್ಣೀರು ಕುಡಿದ್ರೆ, ಐಸ್ ಕ್ರೀಮು ಇಂಥ ಮಜ್ಜಿಗೆ ಇಂಥವೆಲ್ಲ ಕುಡಿದ್ರೆ ಬರ್ತದೆ. ಓಕೆ, ಅದಕ್ಕೆ ಸೈನುಸೈಟಿಸ್ ಅಂತೀವಿ. ಸೈನುಸೈಟಿಸ್ ಇಂದ ಬರೋ ತಲೆನೋವು ಅದು. ನೀವೇನು ಹೆದರುವಂಥದ್ದೇನಿಲ್ಲ, ಬಟ್ ಅದು ಅದೇ ಥರ ಪದೇ ಪದೇ ಮತ್ತೆ ತಲೆನೋವು ಬರ್ತಿದ್ರೆ ನೀವು ಒಂದ್ಸರ್ತಿ ನುರಿತ ತಜ್ಞವಿದ್ರೆ ಭೇಟಿ ಮಾಡೋದು ಒಳ್ಳೆಯದು. ಬಿಸಿನೀರು ಕುಡಿದ್ರೆ ಏನು ಎಫೆಕ್ಟ್ ಇಲ್ಲ? ಇಲ್ಲ ಇಲ್ಲ, ಹೆದರುವಂಥದ್ದೇನಿಲ್ಲ, ಬಿಸಿನೀರಿಂದ ಒಳ್ಳೇದಾಗುತ್ತೆ. ಧನ್ಯವಾದಗಳು. ಹಲೋ ಹಲೋ ಹಲೋ ಸರ್. ಹಾಂ, ಕೇಳಿ, ಪ್ರಶ್ನೆ ಕೇಳಿ. ನಿಮ್ಮ ಹೆಸರು? ನಮಸ್ಕಾರ ಸರ್, ನಿಮಗೂ ಡಾಕ್ಟರ್ ಅವರಿಗೂ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಸರ್, ಅಶೋಕ್ ಸದಾಶಿವ ಮದಗೌಡರ್ ಸರ್. ಬೆಳಗಾವ್ ಜಿಲ್ಲೆ ಅತಿ ತಾಲೂಕು ನಂದಗಾಂವ್ ಗ್ರಾಮದಿಂದ ಮಾತಾಡಿದ್ರೆ. ಕೇಳಿ. ಕರೆ ಸಿಕ್ಕಿದ್ರೆ ತುಂಬಾ ಸಂತೋಷ ಆಯ್ತು ಸರ್. ತುಂಬಾ ಟ್ರೈ ಮಾಡಿದೀವಿ. ಒಂದು ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ ಸರ್. ಗಡ್ಡೆಯಿಂದ ಆಗುವ ಶರೀರಕ್ಕೆ ಏನೇನು ಪರಿಣಾಮಗಳು? ತಲೆಯೊಳಗೆ ಗೆಡ್ಡೆ ಆದ್ರೆ ನಿಮ್ಗೆ ಲಕ್ವ ಹೊಡಿಬಹುದು, ಅಪಸ್ಮಾರ ಬರ್ಬೋದು, ಅಪಸ್ಮಾರ ಬಂದು ಬಿದ್ದು ತಲೆಗೆ ಪೆಟ್ಟಾಗ್ಬೋದು, ಮಾತು ತೊದಲಾಗ್ಬೋದು, ಮಾತು ಬಾರದೇ ಇರ್ಬೋದು, ಕಿವಿ ಕೇಳದೇ ಇರ್ಬೋದು, ಈ ತರ ಸಾಕಷ್ಟು ತೊಂದರೆ ಆಗೋ ಚಾನ್ಸ್ ಇರುತ್ತದೆ. ಮೆದುಳಿನ ಗಡ್ಡೆಯಿಂದ ತೊಂದರೆಗಳು? ಹಾ, ಇದೆಲ್ಲ ಮೆದುಳಿನ ಗಡ್ಡೆಯಿಂದ ಬರೋ ತೊಂದರೆ. ಹಾರ್ಟ್ಗೂ ಇಫೆಕ್ಟ್ ಆಗುತ್ತಲ್ಲ ಸರ್? ಹಾರ್ಟಿಗೆ ಮೆದುಳಿನ ಗಡ್ಡೆಗೆ ಅಷ್ಟೊಂದು ಸಂಬಂಧ ಇರೋದಿಲ್ಲ. ಧನ್ಯವಾದ. ಹಲೋ ಹಲೋ ಸರ್, ನಮಸ್ಕಾರ ರೀ. ನಮಸ್ತೆ ಸರ್. ಅರ್ಧಲಿ ಟೈಪ್ ಬರ್ತೈತ್ರಿ, ಒತ್ತಟೇಕ ಹಲ್ಲು ಚಕ್ರಿ, ಬಲಗಡೆ ಉಪ್ಪು ಹೊಡಿತೈತ್ರಿ, ನೆಗಡಿ ಆದಾಗ, ತಲೆ ಸ್ನಾನ ಮಾಡ್ದಾಗ್ರಿ. ಹ್ಞೂ ರೀ. ಹೊರಗಿನ ಬಿಸಿಲು ನೋಡಕ್ ಆಗಲ್ರಿ, ಮಧ್ಯಾಹ್ನದಾಗ ನಮಗೆ ಲೈಟ್ ನೋಡಕ್ ಆಗಲ್ರಿ. ಹ್ಞೂ ರೀ, ಹ್ಞೂ ರೀ. ಗುಡ್ಡೆಲ್ಲ ನೋಡ್ರಿ, ಬಲಗಡೆದ್ದು. ಹೌದ್ರಿ ಅಮ್ಮ. ತಾವು ಹೇಳೋ ಎಲ್ಲ ಲಕ್ಷಣ ನೋಡಿದ್ರೆ ತಮಗೆ ಮೈಗ್ರೇನ್ ಹೆಡ್ಡೇಕ್ ಇರೋ ಥರ ಕಾಣಿಸುತ್ತಮ್ಮ. ಇದು ಮೆದುಳಿನ ಗೆಡ್ಡೆ ಹೆಡ್ಡೇಕ್ ಥರ ಏನು ಕಾಣಿಸ್ತಿಲ್ಲ, ತಾವು ಹೆದರೋದೇನು ಬೇಕಾಗಿಲ್ಲ. ನೀವು ನುರಿತ ತಜ್ಞ ವೈದ್ಯರಿಗೆ ಭೇಟಿ ನೀಡಿದ್ರೆ ಅವ್ರು ನಿಮ್ಗೆ ಇದನ್ನ ಮಾತ್ರೆಗಳು ಸಜೆಸ್ಟ್ ಮಾಡ್ತಾರೆ. ಕಣ್ಣಿಂದ ಏನಾರು ನೆಟ್ಟಿಗೆ ಹಂಗೆ ಹೊಡೆದು ಬಿದ್ದಿದ್ದು ಕಂಗಾಕತ್ತಲ್ಲ ಸರ್? ಆಗೋ ಚಾನ್ಸ್ ಇರುತ್ತೆ ಅಮ್ಮ. ಈಗ ಆಗೋ ಸಾಧ್ಯತೆ ಇರುತ್ತೆ. ಈಗ ಕಣ್ಣಿನ ತೊಂದರೆ ಇದ್ದರೂ ತಲೆನೋವು ಬರೋ ಸಾಧ್ಯತೆ ಇರುತ್ತದೆ. ಯಾವ ಈಗ ನಿಮ್ಗೆ ತಲೆಗೆ ಪೆಟ್ಟು ಬಿದ್ದರೂ ಈ ಥರ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಅಮ್ಮ. ನೆಟ್ಟಿಗೆ ಹೊಡೆದು ಬಿದ್ದೈತೆ ರೀ ಸರ್, ಸಣ್ಣ ಇರ್ತಾನೆ, 5 ವರ್ಷ ಇದ್ದಾಗ ರೀ ಸರ್. ಓಕೆ ರೀ ಅಮ್ಮ. ಅದು ಬಿದ್ದಿದ್ದು ಅದಕ್ಕೆ ಏನು ಹಚ್ಚಬೇಕಂತ್ರಿ? ಈಗ ಏನಾರು ಹಚ್ಚಿದ್ರೆ ಕೂದಲೊಂದು ಎಲ್ಲಿ ಉದುರ್ತಾವಂತ ಇದಕ್ಕೆ ರೀ, ನೆಟ್ಟೆಲ್ಲ ನೋವು ಬರ್ತೈತ್ರಿ, ಎಲ್ಲ ಎರ್ಕೊಂಡಾಗ ಎಲ್ಲ ತುರುಬಾಕ್ತದ್ರಿ. ನೀವು ಹೆದರುವಂತದೇನಿಲ್ಲ, ಒಂದ್ ಸರ್ತಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗ್ರಿ, ಅಲ್ಲಿ ನಿಮ್ಗೆ ಮಾತ್ರೆ ಎಲ್ಲ ಸಜೆಸ್ಟ್ ಮಾಡ್ತಾರೆ. ನಮಸ್ಕಾರ, ಧನ್ಯವಾದಗಳು. ಹಲೋ ಹಲೋ, ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ಹಾ ಸರ್, ಇದು ಗಡ್ಡೆ ತಲೆಗೆ ಬರ್ಬೇಕಂತ ಸರ್, ಬೇರೆ ಕಡೆ ಜಾಗದಲ್ಲಿ ಬರಬೇಕು? ಹಾ, ಇರುತ್ತೆ ಸರ್. ಅದು ಒಂದು ಪ್ರಾಥಮಿಕ ಗಡ್ಡೆ ಅಂತೀವಿ, ಪ್ರಾಥಮಿಕ ಗಡ್ಡೆ ಮೆದುಳಿನ ಒಳಗಡೆನೆ ಹುಟ್ಕೊಳುತ್ತಾ. ಎರಡನೇದು ಸೆಕೆಂಡ್ರಿ ಗಡ್ಡೆ ಅಂತೀವಿ, ಸೆಕೆಂಡ್ರಿ ಗಡ್ಡೆ ಶರೀರದ ಬೇರೆ ಅಂಗದಿಂದ ಹುಟ್ಕೊಂಡು ನಮ್ಮ ಮೆದುಳೊಳಗೂ ಬರೋ ಚಾನ್ಸ್ ಇರುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಹಲೋ ನಮಸ್ಕಾರ ಸರ್. ನಮಸ್ತೆ. ವೀರಮಳ ಪಾಟೀಲ್ ಸರ್. ಪ್ರಶ್ನೆ ಕೇಳಿ ಸರ್. ಈಗ ನೀವು ಲಕ್ಷಣಗಳನ್ನು ಹೇಳಿದ್ರಿ ಸರ್. ಓಕೆ, ಈಗ ಒಂದು ಲಕ್ಷಣಗಳು ಒಂದೇ ಸತಿ ಬಂದು ಹೋಗ್ಬೋದು, ಬಂದ್ರೆ ಹೋದ್ರೆ ಇಲ್ಲ, ಅಥವಾ ಪದೇ ಪದೇ ಬಂದ್ರೆ ಕನ್ಫರ್ಮ್ ಸರ್? ಪದೇ ಪದೇ ಬಂದ್ರಷ್ಟ ಕನ್ಫರ್ಮೇಶನ್ ನಾವು ಬರೀ ಲಕ್ಷಣದಿಂದ ಹೇಳಕ್ಕಾಗಲ್ಲ ಸರ್. ಅದು ನೀವು ಈಗ ನಿಮ್ಗೆ ಈ ತರ ರೋಗದ ಲಕ್ಷಣ ಕಾಣಿಸ್ಕೊಂಡ್ರೆ, ಪದೇ ಪದೇ ಬರ್ತಿದ್ರ ತಲೆನೋವು, ಬಹಳ ವರ್ಷ ತಿಂಗಳಾನ್ಗಟ್ಲೆ ಇದ್ರ, ನೀವು ಹೋಗಿ ನುರಿತ ವೈದ್ಯರನ್ನು ಭೇಟಿ ಆದ್ರೆ ಅವ್ರು ಪರೀಕ್ಷೆ ಮಾಡಿ ಸ್ಕ್ಯಾನ್ಸ್ ಎಲ್ಲ ಮಾಡ್ತಾರೆ, ಆಮೇಲೆ ನಾವು ಫೈನಲ್ ಆಗಿ ಹೇಳಕ್ಕಾಗೋದು. ಆಮೇಲೆ ಈಗ ಒಂದು ಲಕ್ಷಣ ಬಂದು ಏನ್ ಬಂದಿರ್ತದಲ್ವ ಸರ್, ಈಗ ತಲೆನೋವು ಬಂದಿತ್ತು ಅದೇ ಲಕ್ಷಣ ಬರ್ಬೇಕಂತಿರತ್ತ ಮತ್ತೆ ಬೇರೆ ಲಕ್ಷಣ ಬರ್ಬೋದು ಅಂತ? ಬೇರೆ ಬೇರೆ ಲಕ್ಷಣ ಬರ್ಬೋದು. ಇವಾಗ ನಾನು ಒಂದು 10-15 ಲಕ್ಷಣ ಹೇಳಿದೆ ನಿಮ್ಗೆ, ಅದ್ರಲ್ಲಿ ಯಾವುದೋ ಲಕ್ಷಣ ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಎಲ್ಲ ಲಕ್ಷಣ ಕಾಣಿಸ್ಕೋಬಹುದು. ಅದು ಗೆಡ್ಡೆ ಯಾವ ಜಾಗದಲ್ಲಿ ಇರುತ್ತೋ ಮೆದುಳಿನಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಇದೆಲ್ಲ. ಆಮೇಲೆ ಅದು ದೃಷ್ಟಿ ಇದಾಗ್ತದಲ್ಲ ಸರ್, ಅದು ಸಡನ್ ಕೊಲ್ಯಾಪ್ಸ್ ಆಗ್ತದ ಅಥವಾ ಲೇಟ್ ಸ್ವಲ್ಪ ಟೈಮ್ ತಗೊಂಡು ಇದಾಗ್ತದೆ? ಹಾ, ಅದು ಗೆಡ್ಡೆ ಗ್ರೇಡ್ ಮೇಲೆ ಹೋಗುತ್ತೆ. ನಾ ಗೆಡ್ಡೆ ಅದು ಲೋ ಗ್ರೇಡ್ ಹೈ ಗ್ರೇಡ್ ಅಂತ ಹೇಳಿದೆ. ಇದು ಹೈ ಗ್ರೇಡ್ ಇತ್ತಂತಂದ್ರೆ ಬೇಗ ಹೋಗೋ ಚಾನ್ಸ್ ಇರುತ್ತೆ, ಲೋ ಗ್ರೇಡ್ ಅಂತಂತಂದ್ರೆ ಅದು ಸ್ಲೋ ಆಗಿ ಹೋಗ್ಬೋದು ಅಥವಾ ಹೋಗದೇನು ಇರ್ಬೋದು. ಆಮೇಲೆ ಇನ್ನೊಂದು ಚಿಕ್ಕದು ಸರ್, ಲಾಸ್ಟ್ ಇದು ಬಯಾಪ್ ಈಗ ಟೆಸ್ಟಿಗೆ ಕಳಿಸ್ತೇನೆ ಅಂದ್ರೆ ಸರ್, ಹೌದು, ಅದು ಬಯಾಪ್ಸಿಗೆ ಮತ್ತೆ ಹಿಸ್ಟೋಪೆಥಾಲಜಿ ಅದು ಡಿಫ್ರೆನ್ಸ್ ಆಗತ್ತ ಸರ್? ಹಾ, ಅದ ಬಯೋಪ್ಸಿ ಅಂದ್ರೆ ಏನಂದ್ರೆ ನಾವು ಗೆಡ್ಡೆದ ಒಂದು ತುಣುಕಿ ಅಂತ ತಗೊಂತೀವಿ, ಅದನ್ನ ಬಯೋಪ್ಸಿ ಅಂತ ಕರಿತೀವಿ. ಅದನ್ನ ನಾವು ಟೆಸ್ಟಿಗೆ ಕಳಿಸೋದು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಟೆಸ್ಟಿಗೆ ಏನು ಕಳಿಸ್ತೀವಲ್ಲ ಅದೇ ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್. ಅದರಿಂದ ನಮ್ಗೆ ಇದು ಲೋ ಗ್ರೇಡ್ ಹೈ ಗ್ರೇಡ್ ಅಂತ ತಿಳಿಯುತ್ತದೆ. ಧನ್ಯವಾದ. ಧನ್ಯವಾದಗಳು. ಕೇಳುಗರೆ, ಇದುವರೆಗೆ SDM ಆರೋಗ್ಯ ಸಂವಾದ ಈ ಕಾರ್ಯಕ್ರಮದಲ್ಲಿ ವಿಶ್ವ ಮೆದುಳಿನ ಗೆಡ್ಡೆ ದಿನದ ಸಂದರ್ಭದಲ್ಲಿ ಮೆದುಳಿನ ಗೆಡ್ಡೆ ಯಾಕೆ ಬರುತ್ತೆ, ಲಕ್ಷಣಗಳು ಏನು, ಅದು ಏನೇನು ತೊಂದರೆ ಮಾಡುತ್ತೆ, ಈ ನಿಟ್ಟಿನೊಳಗೆ ಡಾಕ್ಟ್ರು ಕೂಡ ಅನೇಕ ಮಾಹಿತಿಯನ್ನು ಹಂಚಿಕೊಂಡರು, ಕೇಳುಗರು ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು ಡಾಕ್ಟರ್ ಆಶೀರ್ವಾದ್ ಕರಿಗೌಡರ್ ಅವರು. ಇವರು ಆಸ್ಪತ್ರೆಯಲ್ಲಿ ಯಾವಾಗ ಸಿಗ್ತಾರಂದರೆ ಗುರುವಾರ ಮತ್ತು ಶನಿವಾರ. ದೂರವಾಣಿ ಸಂಖ್ಯೆ 0836-2477-273. ಮತ್ತು ಆಸ್ಪತ್ರೆ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಸಂಖ್ಯೆ ಯಾವುದು ಅಂತೇಳಿದ್ರೆ 244-2477-77. ಇನ್ನೊಂದು ಸಂಖ್ಯೆ 232-1000. ಮತ್ತೊಂದು ಸಂಖ್ಯೆ 7-1-87-000. STD ಕೋಡ್ 0836. ಈ ವಾರದ ಬಹುಮಾನದ ಪ್ರಶ್ನೆಯನ್ನು ನಿಮಗೆ ಕೇಳ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ತಲೆ ಬುರುಡೆ ತೆರೆಯದ ಹಾಗೆ ಶಸ್ತ್ರಚಿಕಿತ್ಸೆ ಮಾಡಲು ಉಪಯೋಗಿಸುವ ಯಂತ್ರ ಯಾವುದು? ಯಂತ್ರದ ಹೆಸರು ಬರಿಬೇಕಿಲ್ಲೇ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತೇನೆ. ತಲೆ ಬುರುಡೆ ತೆರೆಯದೆ ಹಾಗೆ ಶಸ್ತ್ರಚಿಕಿತ್ಸೆ ಮಾಡಲು ಉಪಯೋಗಿಸುವ ಯಂತ್ರ ಯಾವುದು ಅಂತ ನೀವು ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಕೊಡ್ಬೇಕು. ಸಂಪೂರ್ಣ ವಿಳಾಸ ಇರಬೇಕು ನಿಮ್ಮದು. ಎಲ್ಲಿ ಕಳಿಸ್ಬೇಕಂದ್ರೆ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗತ್ತೆ. ಹಾಗೆಯೇ ನಾವು ದಿನಾಂಕ 23ರಂದು ಇದೇ ತಿಂಗಳ ಅಂದರೆ ಮೇ ತಿಂಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ದೀರ್ಘಕಾಲದ ಆಯಾಸ ಸಮಸ್ಯೆ ಸಾಮಾನ್ಯವಾಗಿ 0.5% ಜನರಲ್ಲಿ ಕಂಡುಬರುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ, ದೀರ್ಘಕಾಲದ ಆಯಾಸದ ಸಮಸ್ಯೆ 5-6% ಜನರಲ್ಲಿ ಕಂಡುಬರುತ್ತದೆ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ. ಬಹುಮಾನ ಗಳಿಸಿದವರು ಯಾರಂದರೆ ಕುಬೇರಪ್ಪ ಎಂ ವಿಭೂತಿ. ಇವರು ಕಾಳಿದಾಸನಗರ ಹರಿಹರದವರು. ಕುಬೇರಪ್ಪ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಿಕೊಳ್ಳಲಾಗುತ್ತೆ. ಮುಂದಿನ ಮಂಗಳವಾರ ಅಂದರೆ 895ನೇ ಕಾರ್ಯಕ್ರಮದಲ್ಲಿ ವಿಷಯ ಯಾವುದು ಅಂತಂದರೆ ಶ್ವಾಸಕೋಶದ ಕ್ಷಯರೋಗ. ಈ ಕುರಿತು ಮಾತಾಡ್ತಾರೆ ಡಾಕ್ಟರ್ ವಿನಯ್ ಕುಮಾರ್ ಅವರು. ನೀವು ಮುಂದಿನ ವಾರ ಕೂಡ ಪ್ರಶ್ನೆಯನ್ನು ಕೇಳ್ಬೋದು, ಶ್ವಾಸಕೋಶದ ಕ್ಷಯರೋಗ ಈ ಕುರಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರವನ್ನು ಕೊಟ್ಟಂಥ ಡಾಕ್ಟರ್ ಆಶೀರ್ವಾದ ಕರಿಗೌಡರ್ ಅವರಿಗೆ ಹಾಗೂ ಪ್ರಶ್ನೆಯನ್ನು ಕೇಳಿದಂಥ ನಮ್ಮೆಲ್ಲ ಕೇಳುಗರಿಗೂ ಶ್ರೋತೃಗಳಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದುವರೆಗೆ SDM ಆರೋಗ್ಯ ಸಂವಾದದಲ್ಲಿ ವಿಶ್ವ ಮೆದುಳಿನ ಗೆಡ್ಡೆ ದಿನ ಈ ಕುರಿತು